ಅಲ್ಲ ಅವರು ಹಾಗೆ ಮಾಡ್ತಲ್ಲ, ಇವರು ಇವರು ಹೇಗೆ ಅಂತೇಳಿ ಪ್ರತಿ ತಿಂಗಳು ಒಂದೊಂದು ಕಡೆಗೆ ಹೋಗ್ತಾರೆ. ಇದು ತಿಂಗಳಿಗೆ ಒಂದು ಸಲ. ಈ ಲಾಸ್ಟ್ ನಮ್ಮಲ್ಲಿಗೆ ಬಂದದ್ದು 22ನೇ ಇದೆ ತೋಟ ಅಂತೆ ನಮ್ದು ಒದ್ದು. ನೀವು ಚಿಕ್ಕದಾದರೂ ನಿಮ್ಮಂತ ವ್ಯವಸ್ಥೆ ಇಲ್ಲಿಯೂ ಇಲ್ಲ ಅಂತ ನಮಗೆ ಅದು ಭಾರಿ ಅಂದ್ರೆ ನಾವು ಮಾಡಿದ್ದನ್ನು ಒಬ್ಬರು ಬೆನ್ನು ತಟ್ಟಿದ್ರೆ ಏನು ಖುಷಿ ಆಗ್ತದೆ. ಅಂತ ವಿಜ್ಞಾನಿಗಳು ಎಲ್ಲ ಬಂದಿದ್ದಾರೆ, ಖುಷಿ ಆಯ್ತು ನಮಗೆ. ಅವರು ಇನ್ನೂ ಮಾಡ್ತಾ ಇದ್ದಾರೆ, ಈ ತಿಂಗಳು ಬೇರೆ ಕಡೆ ಇದೆ, ಅಲ್ಲಿಗೂ ನಮ್ಮನ್ನು ಕರೆದಿದ್ದಾರೆ. ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಅದು. ಸರಿ, ಈ ತರದ ಒಂದು ಅಗ್ರೋ ಟೂರಿಸಂ ಮಾಡೋದ್ರಿಂದಾಗಿ ಜನರಿಗೆ ಉಪಯೋಗ ಹೆಚ್ಚು ಹೆಚ್ಚು ಆಗಬಹುದು ಅಂತ ನಿಮ್ಗೆ ಅನಿಸೋದು ಅಲ್ವಾ? ಖಂಡಿತ. ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊದಲಿನಲ್ಲೂ ಸಾಂಪ್ರದಾಯಿಕವಾಗಿ ಬಂದ ಭತ್ತ ಬಿಟ್ಟು ಅಡಿಕೆ ಆಯಿತು. ಈ ಅಡಿಕೆಯ ಮುಂದಿನ ಗತಿಯ ಇದನ್ನು ನೋಡಿದ್ರೆ ಕೃಷಿಕರು ಸ್ವಾವಲಂಬಿಗಳಾಗಬೇಕಿದ್ರೆ ಏನ್ ಮಾಡಬೇಕು ಅಂತ ನಿಮಗೆ ಅನಿಸುವುದು? ಕೃಷಿಕರು ಸ್ವಾವಲಂಬಿಗಳಾಗಬೇಕಿದ್ರೆ ಏನಿಲ್ಲ, ಒಂದೇ ವಿಷಯದಲ್ಲಿ ನಿಲ್ಲಬಾರದು. ನಾವು ಅಡಿಕೆ ಮಾತ್ರ ಮಾಡಿದರೆ ಏನಾಗ್ತದೆ, ಎಲ್ಲರೂ ಅಡಿಕೆ ಮಾಡಿದರೆ ಬಾಕಿ ಉತ್ಪತ್ತಿಗಳು ಕಡಿಮೆ ಆಗ್ತದೆ. ಎಲ್ಲರೂ ನಾವು ಏನು ವಾಣಿಜ್ಯ ಬೆಲೆಯಲ್ಲಿ ಆರ್ಥಿಕವಾಗಿ ಹೆಚ್ಚು ಲಾಭದಾಯಕ ಅಂತ ಅಡಿಕೆ ಹೋಗ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ಈಗ ಹೆಚ್ಚಿನವರು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ, ರಾಂಬುಟಾನ್ ಹಾಕಿದ್ದಾರೆ, ಆಮೇಲೆ ಕಾಳು ಮೆಣಸಂತೂ ಹೈಯೆಸ್ಟ್. ಈಗ ನಮ್ಮಲ್ಲಿ ಬಂದವರೆಲ್ಲರೂ ಕಾಳು ಮೆಣಸಿನ ಒಲವಿರುವವರೇ. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗಲೂ ಅದೊಂದು ಫುಡ್ ಐಟಮ್, ಸ್ಪೈಸು, ಅದಕ್ಕೆ ಇಂದು ಇದಾಗೋದಿಲ್ಲ. ಅದರೊಟ್ಟಿಗೆ ಗದ್ದೆ ಬೇಸಾಯವೂ ಹಾಗೆ ಕೆಲವರು ಮಾಡ್ತಾ ಇದ್ದಾರೆ. ಇಲ್ಲಿ ಸೋಮನ್ ತಡ್ಕ ಉಜಿರೆಯಿಂದ ಮುಂದೆ, ಅವರು ಹೇಳಿದರು ನಾನು ತೋಟ ಕಡಿದು ಬಿಟ್ಟೆ. ಯಾಕೆ ಅಂತ ಕೇಳಿದೆ, ನನ್ನ ಮಗ ಈ ಅಕ್ಕಿ ಆಗುವುದೆಲ್ಲಿ ಅಂತ ಕೇಳಿದಂತೆ. ಸಣ್ಣ ಹುಡುಗ, ಎಷ್ಟೋ ಒಂದು 5-6 ಕ್ಲಾಸ್ ಇರ್ಬೋದು. ಅವರು ತೋಟ ಕಡ್ದಿದ್ದಾರೆ, ಕೊಳಕ್ಕೆ ಗದ್ದೆಯಲ್ಲಿ ತೋಟ ಇಟ್ಟವರು. ಅವರು ಈಗ ತೋಟ ಕಡಿದು ಗದ್ದೆ ಮಾಡ್ತಾರೆ. ಈಗ ಏನು ಅಂದರೆ, ಮುಂದಿನ ಜನರೇಷನಿಗೆ ನಾವು ಈ ಗೊತ್ತಾಗಬೇಕು, ಮತ್ತೆ ನಾವು ತಿನ್ನುವ ಅಕ್ಕಿಯನ್ನು ನಾವೇ ಬೆಳಿಬೇಕು ಅಂತ ಹೇಳುವಂತಹದ್ದೊಂದು ಇದು. ಅವರಿಗೆ ಎಷ್ಟೋ ಅಕ್ಕಿ ತಗೊಳ್ಳುವಷ್ಟು ಮಾಡುವಷ್ಟು ಎಲ್ಲ ಇದೆ, ಆದರೆ ನನ್ನದೇ ಆಗಬೇಕು, ನಮ್ಮಲ್ಲಿದೇ ಆಗಬೇಕು ಅಂತ ಹೇಳುವ ಒಂದು ಇದಿದೆ. ಅಂತ ಮನಸ್ಥಿತಿ ತುಂಬಾ ಜನಕ್ಕೆ ಬಂದಿದೆ. ಈಗ ನಾನು ಸಹ ಮೊದಲು ಗದ್ದೆ ಮಾಡ್ತಾ ಇದ್ದೆ, ಅಂಗಳದಲ್ಲಿ ಗದ್ದೆ ಮಾಡ್ತಾ ಇದ್ದೆ. ಈಗ ಒಂದು 5-6 ವರ್ಷದಿಂದ ಇಲ್ಲ, ಬಾಸುಮತಿ ಹಾಕಿ ಅಂಗಳದಲ್ಲಿ ಒಂದು 20 ಸೆಂಟ್ಸ್ ಜಾಗ ಗದ್ದೆ ಮನೆ ಅಂಗಳದಲ್ಲಿ ಅಂತ ಒಂದು ಈ ವರ್ಷ ಪ್ರಯತ್ನ ಮಾಡ್ತೇನೆ. ಆದ್ರಿಂದ ಎಲ್ಲರೂ ಕೂಡ ಈ ತರದ ಬೆಳೆಗಳನ್ನು ಬೆಳೆಸಿದ್ರೆ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕು. ಸುರೇಶ್ ಬಲ್ನಾಡ್ ಅವರೇ, ಯಾರಿಗಾದ್ರೂ ಕೂಡ ಏನಾದ್ರೂ ಕೂಡ ಈ ಮಾಹಿತಿ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಹೇಳ್ಬಹುದು, ಆದ್ರೆ ಫೋನ್ ಮಾಡ್ಲಿ, ನಾನು ತೆಗಿಯದಿದ್ರೆ ಮತ್ತೆ ನನಗೆ ಟೈಮ್ ಸಿಗುವಾಗ ನಾನು ರಿಪ್ಲೈ ಮಾಡ್ತೇನೆ. ನಿಮ್ಮ ಫೋನ್ ನಂಬರ್ ಹೇಳಿ. 9901 4607 8 9901 4607 8 ಒಳ್ಳೆಯದು ಸುರೇಶ್ ಬಲ್ನಾಡ್ ಅವರೇ. ಮುಖ್ಯವಾಗಿ ಈ ಕೃಷಿಯಲ್ಲಿ ಯಾಂತ್ರೀಕರಣ ಯಾವ ರೀತಿ ಮಾಡಬಹುದು, ಅದೇ ರೀತಿಯಲ್ಲಿ ಪರ್ಯಾಯ ಬೆಳೆಗಳನ್ನು ಕೂಡ ಜೊತೆಗೆ ಮಾಡಬೇಕಾದ್ರ ಅಗತ್ಯ ಏನು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಕೃಷಿ ಯಾಂತ್ರೀಕರಣ ಈ ವಿಷಯದ ಕುರಿತು ಸುರೇಶ್ ಬಲ್ನಾಡು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7:24. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು May 25 ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-3. ಆಕಾಶವಾಣಿ ಕಾರವಾರ, ಸಮಯ 7:25. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ.

ಪಾದದಲ್ಲಿ ಮಂಜುನಾಥನು ಕಾಣುತ್ತಾನಮ್ಮ ಮಂಡಪ ನಿಲ್ಲಬೇಕಮ್ಮ ಈ